ಅಂದ್ರೆ ಸಸ್ಯ ಸಂಪತ್ತು ಚೆನ್ನಾಗಿರ್ಬೇಕು, ಹಾಗೇನೆ ಅಲ್ಲಿ ನೈಸರ್ಗಿಕವಾದ ನೀರಿನ ಮೂಲಗಳಿರಬೇಕು. ಅಂತ ಸ್ಥಳದಲ್ಲಿ ಅವು ಸಾಮಾನ್ಯವಾಗಿ ತಮ್ಮ ಗೂಡನ್ನ ಕಟ್ಟಿಕೊಂಡಿರ್ತವೆ. ಇಂತ ಗೂಡನ್ನ ಪತ್ತೆ ಮಾಡಿ ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೊಳ್ಬೇಕಾಗ್ತದೆ. ಹಾಗಿದ್ರೆ ಇವನ್ನ ಪತ್ತೆ ಮಾಡಲಿಕ್ಕೆ ಈ ಬೆಳಗಿನ ಸಮಯದಲ್ಲಿ ಎಳೆ ಬಿಸಿಲಿರ್ಬೇಕು, ಅಥವಾ ಸಾಯಂಕಾಲನೇ ಆಗ್ಲಿ ಜಮೀನ್ ಹತ್ರ ಹೋಗಿ ತಿರ್ಗಾಡ್ಕೊಂಡು ಅಲ್ಲಿ ಇರ್ತಕ್ಕಂತ ಮರದ ಪೊಟ್ರೆ ಹುತ್ತೆಗಳನ್ನು ನೋಡ್ತಾ ಹೋದ್ರೆ ಜೇನುನೊಣಗಳ ಚಟುವಟಿಕೆ ತುಂಬಾ ಹೆಚ್ಚಿರ್ತದೆ. ಗೂಡಿನ ಒಳಗಡೆ ಹೋಗ್ತಕ್ಕಂಥದ್ದು, ಗೂಡಿಂದ ಈಚೆ ಬರ್ತಕ್ಕಂಥದ್ದು ನಮಗೆ ಕಾಣ್ತದೆ. ಆ ಚಟುವಟಿಕೆಗಳನ್ನ ಆಧರಿಸಿ ಇಲ್ಲಿ ಅದರ ನೈಸರ್ಗಿಕ ಕುಟುಂಬ ಇದೆ ಅಂತ ಕೂಡ ಪತ್ತೆ ಮಾಡ್ಕೊಳ್ಬಹುದು. ಆಮೇಲೆ ಇನ್ನೂ ಒಂದು ವಿಧಾನ, ಕಾಫಿನೇ ಹೂವಾಗಿರ್ತದೆ ಅಥವಾ ಬೇರೆ ಯಾವ್ದಾದ್ರೂ ಗಿಡ ಹೂವಿನ ಹಂತದಲ್ಲಿ ಇರ್ತದೆ, ಅಲ್ಲಿಗೆ ಈ ಜೇನುನೊಣಗಳು ಬರ್ತಾ ಇರ್ತವೆ. ಬಂದು ಅವು ಮಕರಂದ ಸಂಗ್ರಹಣೆ ಮಾಡಿಕೊಂಡು ತಮ್ಮ ಗೂಡಿಗೆ ವಾಪಸ್ ಅವು ಹಾರಿಕೊಂಡು ಹೋಗ್ತಕ್ಕಂತ ದಿಕ್ಕನ್ನ ಗಮನಿಸಬಹುದು, ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾವೆ ಅಂತ. ಈ ಜೇನುನೊಣಗಳಲ್ಲಿ ಒಂದು ಸ್ವಭಾವ ಏನಿದೆ, ಆಹಾರ ಸಂಗ್ರಹಣೆ ಮಾಡಿದ ಸ್ಥಳದಿಂದ ತಮ್ಮ ಗೂಡು ಇರ್ತಕ್ಕಂತ ಸ್ಥಳಕ್ಕೆ ಸರಳರೇಖೆಯಲ್ಲಿ ಹಾರ್ಕೊಂಡು ಹೋಗ್ತವೆ, ಅಡ್ಡಾದಿಡ್ಡಿ ಹಾರ್ಕೊಂಡು ಹೋಗೋದಿಲ್ಲ, ಅವು ನೇರವಾಗಿ ಹಾರ್ಕೊಂಡು ಹೋಗ್ತವೆ. ಈ ಒಂದು ಅಂಶದ ಮೇಲೆ ಆ ಗಿಡದಲ್ಲಿ ಆಹಾರ ಸಂಗ್ರಹಣೆ ಮಾಡಿಕೊಂಡು ಯಾವ ದಿಕ್ಕಿಗೆ ಹಾರ್ತಾ ಇದ್ದಾವೆ ಅನ್ನೋದ್ರ ಮೇಲೆ ಸೂಚನೆ ಸಿಕ್ಕಂಗಾಗ್ತದೆ, ಯಾವ ದಿಕ್ಕಿನಲ್ಲಿ ನಾವು ಹೋಗಿ ಹುಡುಕಬಹುದು ಅಂತ. ಅದೇ ದಿಕ್ಕಲ್ಲಿ ನಾವು ಹೋಗಿ ಹುಡುಕಿದ್ರೆ ಅಲ್ಲಿರ್ತಕ್ಕಂತ ಪೊಟ್ರೆ ಅಥವಾ ಹುತ್ತಗಳು, ಕಲ್ಲಿನ ಕಟ್ಟಡಗಳು ಏನಾದ್ರೂ ಇದ್ರೆ ಅಂತವನ್ನೆಲ್ಲ ನೋಡ್ತಾ ಹೋದ್ರೆ ಆ ದಿಕ್ಕಿನಲ್ಲಿ ಗೂಡು ಇರ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ಕೆಲವು ಕಡೆ ಏನ್ ಮಾಡ್ತಾರೆ, ಏನಾದರೂ ಸಕ್ಕರೆ ಪಾಕನೋ ಅಥವಾ ಸ್ವಲ್ಪ ಜೇನಿಗೆನೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಬೆರೆಸಿ ಒಂದು ಕಡೆ ಇಡ್ತಾರೆ. ಹಾಗೆ ಸ್ವಲ್ಪ ಸಮಯ ಅಲ್ಲಿ ಇಟ್ಟಾಗ ಅಲ್ಲಿ ಏನಾದರೂ ಹತ್ತಿರದಲ್ಲಿ ಜೇನುಗೂಡುಗಳು ಇದ್ರೆ ಇದರ ವಾಸನೆಯನ್ನು ಇಟ್ಕೊಂಡು ಅಲ್ಲಿಂದ ಜೇನುನೊಣಗಳು ಬಟ್ಟಲಿನಲ್ಲಿ ಸಕ್ಕರೆ ಪಾಕನೋ ಅಥವಾ ಜೇನನ್ನು ಇಟ್ಟಿರ್ತೇವೋ ಅದನ್ನ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ಅಂತ ಬರ್ತವೆ. ಅವು ಬಂದಂತ ಜೇನುನೊಣಗಳು ಯಾವ ದಿಕ್ಕಿಗೆ ಹಾರಿಕೊಂಡು ವಾಪಸ್ ಹೋಗ್ತವೆ ಅನ್ನೋದ್ರ ಮೇಲೇನು ಕೂಡ ಅವು ಇರ್ತಕ್ಕಂಥ ಸ್ಥಳವನ್ನ ಗುರುತಿಸಲಿಕ್ಕೆ ಸಹಾಯ ಆಗ್ತದೆ. ಇಲ್ಲಿ ಇನ್ನೂ ಒಂದು, ಕಾರ್ಮಿಕರು ತೋಟದಲ್ಲಿ ಕೆಲಸ ಮಾಡ್ತಾ ಇರುವಾಗ ದನಗಳನ್ನ ಮೇಯಿಸ್ತಾ ಇರುವಾಗ ಅವರಿಗೆ ಅಚಾನಕ್ಕಾಗಿ ಅಂತ ಹೇಳ್ತೀವಿ, ಅವರಿಗೆ ಕಣ್ಣಿಗೆ ಬಿದ್ದಿರಬಹುದು ಗೂಡುಗಳಿರ್ತಕ್ಕಂಥದ್ದು, ಅಂತವ್ರಿಗೂ ಕೂಡ ಹೇಳಿ ಈ ತರ ಗೂಡುಗಳನ್ನು ಕಂಡು ಬಂದ್ರೆ ನಮಗೆ ತಿಳಿಸಿ ಅಂತ ಹೇಳಬಹುದು. ಹಣವನ್ನು ಅವ್ರಿಗೆ ಕೊಟ್ಟರು ಕೂಡ ಪರವಾಗಿಲ್ಲ. ಆಮೇಲೆ ಕೆಲವರು ಬರೀ ತುಪ್ಪಕ್ಕೋಸ್ಕರ ಆ ತರ ಜೇನು ಕುಟುಂಬಗಳನ್ನ ಹುಡುಕಿ ಆ ತುಪ್ಪವನ್ನು ತಕ್ಕೊಳ್ಳೋರು ಅಂತ ಇರ್ತಾರೆ, ಅಂತವ್ರಿಗೂ ಕೂಡ ಅಲ್ಲಿ ಇರ್ತಕ್ಕಂಥ ತುಪ್ಪವನ್ನು ನಿಮಗೆ ಕೊಡ್ತೇವೆ, ಜೇನುನೊಣಗಳನ್ನು ಮಾತ್ರ ನಾವು ಹಿಡಿದು ತಗೊಳ್ತೇವೆ ಅಂತ ಹೇಳಿ ಆ ಮೂಲಕನೂ ನಾವು ನೈಸರ್ಗಿಕ ವಾಸಸ್ಥಾನಗಳನ್ನು ಅವರ ಒಂದು ಸಹಾಯದಿಂದ ಗುರುತಿಸಬಹುದು. ಹೀಗೆ ಗುರುತಿಸಿದ ಮೇಲೆ ಮುಂದಿನ ಹಂತ ನಾವು ಅದನ್ನ ನಮ್ಮ ಪೆಟ್ಟಿಗೆಗೆ ವರ್ಗಾಯಿಸ್ಕೊಳ್ಳಿಕ್ಕೆ ಬೇಕಾದಂತ ಎಲ್ಲ ಸಲಕರಣೆಗಳನ್ನ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಒಂದು ಪೆಟ್ಟಿಗೆ ಅಥವಾ ಅದು ಹುತ್ತದಲ್ಲಿದ್ರೆ ಆ ಹುತ್ತವನ್ನ ಅಗಿಲಿಕ್ಕೆ ಬೇಕಾದಂತ ಸಲಿಕೆ, ಗುದ್ಲೆ ಅಥವಾ ಹಾರೆ ಈ ತರದ ಉಪಕರಣಗಳನ್ನ ತಗೊಂಡು ಅಲ್ಲಿ ಹೋಗಿ ಮರದ ಪೊಟ್ರೆ ಇರಲಿ ಅಥವಾ ಹುತ್ತಗಳಿರಲಿ ಸಣ್ಣ ರಂಧ್ರದ ಮೂಲಕ ಓಡಾಡೋದು ಕಾಣ್ತಾ ಇರ್ತದೆ. ಆ ರಂಧ್ರವನ್ನ ನಾವು ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ಳೋದು, ಒಳಗಡೆ ಕೈ ಹಾಕಿದ್ರೆ ಅಲ್ಲಿ ಇರ್ತಕ್ಕಂತ ಎರಿಗಳಿಗೆ ಕೈಗಳು ತಲುಪಬೇಕು, ಹಾಗೇನೆ ಸ್ವಲ್ಪ ಹೊಗೆಯನ್ನು ಹಾಕಿ ಅಲ್ಲಿ ಇರ್ತಕ್ಕಂತ ಎರಿಗಳನ್ನ ಒಂದೊಂದಾಗಿ ಹುಷಾರಾಗಿ ಜೇನು ನೊಣಗಳಿಗೆ ಏನು ನೋವಾಗದ ರೀತಿ ಈಚೆ ಕಡೆ ತಕ್ಕೊಂಡು ಆ ನಂತರ ಆ ಎರಿಗಳನ್ನ ನಮ್ಮ ಪೆಟ್ಟಿಗೆಯ ಮರದ ಚೌಕಟ್ಟುಗಳಿಗೆ ಕಟ್ಟಬೇಕಾಗ್ತದೆ. ಕಟ್ಟಲಿಕ್ಕೆ ಬಾಳೆನಾರನ್ನು ಕೂಡ ಉಪಯೋಗಿಸಬಹುದು, ಅಥವಾ ಇತ್ತೀಚೆಗೆ ರಬ್ಬರ್ ಬ್ಯಾಂಡ್ಗಳನ್ನು ಕೂಡ ಕೆಲವರು ಉಪಯೋಗಿಸ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ಏನಾದರೂ ತುಪ್ಪ ಇದ್ರೆ ಆ ತುಪ್ಪ ಇರತಕ್ಕಂಥ ಭಾಗವನ್ನು ಕತ್ತರಿಸಿ ತೆಗೆದು ಈ ಫ್ರೇಮ್ ಒಳಗಡೆ ಸೂಕ್ತವಾಗಿ ಕೂತ್ಕೊಳ್ಬೇಕು. ಹಾಗೆ ಮಾಡಿಕೊಂಡು ಬಾಳೆನಾರು ಅಥವಾ ರಬ್ಬರ್ ಬ್ಯಾಂಡ್ ಅನ್ನು ಉಪಯೋಗಿಸಿಕೊಂಡು ಅದು ಫ್ರೇಮ್ ಅಲ್ಲಿ ಕೂರ ಹಾಗೆ ಮಾಡಿ ಆ ಫ್ರೇಮ್ಗಳನ್ನ ಪೆಟ್ಟಿಗೆಯ ಒಳಗಡೆ ಇಡಬೇಕು. ಆಮೇಲೆ ಅಲ್ಲಿ ಇದ್ದಂತ ಎಲ್ಲ ಎರಿಗಳನ್ನು ಇಡಬೇಕು ಅಂತ ಏನಿಲ್ಲ, ಯಾವುದ್ರಲ್ಲಿ ಮೊಟ್ಟೆ ಮರಿಗಳು ಇರ್ತವೋ ಅಂತ ಎರಿಗಳನ್ನ ಇಟ್ಟರೆ ಸಾಕಾಗ್ತದೆ. ಯಾವ ಎರೆಯಲ್ಲಿ ಏನು ಆ ತರದ ಮೊಟ್ಟೆ ಮರಿ ಇಲ್ಲ ಅಂತ ಎರಿಗಳನ್ನ ಇಡದೇ ಇದ್ರೂ ಏನು ಪರವಾಗಿಲ್ಲ ಅದು. ಹೀಗೆ ಎಲ್ಲ ಎರಿಗಳನ್ನ ಈ ಪೆಟ್ಟಿಗೆಯ ಒಳಗಡೆ ಇಟ್ಟ ಮೇಲೆ ಅಷ್ಟೊತ್ತಿಗೆ ಏನಾಗ್ತದೆ, ಅಲ್ಲಿ ಇರ್ತಕ್ಕಂತ ಗೂಡಿನ ಎಲ್ಲ ನೊಣಗಳು ಅದರ ಸ್ವಾಭಾವಿಕ ಗೂಡು ಇತ್ತು ಅಲ್ಲಿ ಗುಂಪಾಗಿ ಕೂತಿರ್ತವೆ, ಇನ್ನು ಕೆಲವು ಸ್ವಲ್ಪ ಹೊರಗಡೆ ಹಾರಾಡ್ತಾನೂ ಇರ್ತವೆ. ಈಗೇನ್ ಮಾಡ್ಬೇಕು, ಎಲ್ಲಾ ಎರಿಗಳನ್ನ ಫ್ರೇಮ್ಗೆ ಸೇರಿಸಿ ಪೆಟ್ಟಿಗೆ ಒಳಗೆ ಇಟ್ಟ ಮೇಲೆ ಇನ್ನೇನು ಗುಂಪಾಗಿ ಒಳಗಡೆ ಕೂತಿರ್ತಾವಲ್ಲ ಆ ಜೇನು ನೊಣಗಳನ್ನ ಹಾಗೆ ಕೈಯಿಂದ ತೆಗೆದು ಪೆಟ್ಟಿಗೆ ಒಳಗಡೆ ಹಾಕಬೇಕು. ಇಲ್ಲೂ ಕೂಡ ಗೂಡಿನಿಂದ ಕೈ ಹಾಕಿ ತೆಗೆಯುವಾಗ ನೊಣಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅದರಲ್ಲೂ ಸ್ವಲ್ಪ ಹೊಸದಾಗಿ ಮಾಡ್ತಕ್ಕಂಥವ್ರು ಭಯದಿಂದನೋ ಏನೋ ಅಲ್ಲಿ ನೊಣಗಳನ್ನು ತಕ್ಕೊಳ್ಳುವಾಗ ನಾವೇನಾದರೂ ಸ್ವಲ್ಪ ಜಾಸ್ತಿ ಅವುಗಳ ಮೇಲೆ ಭಾರ ಹಾಕಿದ್ರೆ ಅಥವಾ ಮಧ್ಯ ಅವನ್ನ ಸ್ವಲ್ಪ ಹಿಚುಕಿ ಹಾಕಿದ್ರೆ ಅವು ಕೋಪಗೊಂಡು ಚುಚ್ಚತಕ್ಕಂಥ ಸಾಧ್ಯತೆ ಜಾಸ್ತಿ ಆಗ್ತದೆ. ಹಾಗಾಗಿ ಬಹಳ ಹುಷಾರಾಗಿ ಹೂವು ತಗೊಂಡ ಹಾಗೆ ತಗೊಳ್ಬೇಕು ಅಂತ, ಏನು ನೋವಾಗದ ರೀತಿಯಲ್ಲಿ ನಾವು ಕೈ ಹಾಕಿ ತಗೊಳ್ಬೇಕು. ಮೊದಮೊದಲು ಸ್ವಲ್ಪ ಭಯ ಇರ್ತದೆ ಹೊಸದಾಗಿ ಮಾಡ್ತಾ ಇರುವಾಗ. ಅವಾಗ ಬೇಕಾದ್ರೆ ಕೈಗವಸುಗಳನ್ನು ಕೂಡ ಹಾಕೊಂಡು ಹುಷಾರಾಗಿ ತೆಗೆದು ಪೆಟ್ಟಿಗೆ ಒಳಗಡೆ ಹಾಕ್ತಾ ಹೋಗ್ಬೇಕು. ಹೀಗೆ ಮಾಡ್ತಾ ಇರುವಾಗ ರಾಣಿ ಕಂಡು ಬಂದ್ರೆ ಆ ರಾಣಿಯನ್ನ ಒಂದು ಸಣ್ಣ ಪಂಜರದಲ್ಲಿ ಹಾಕಿ ಪೆಟ್ಟಿಗೆಯ ಒಳಗಡೆ ಇಟ್ಟರೆ ಎಲ್ಲ ನೊಣಗಳು ತಾವಾಗಿ ಪೆಟ್ಟಿಗೆ ಒಳಗಡೆ ಬರಲಿಕ್ಕೆ ಪ್ರಾರಂಭ ಮಾಡ್ತವೆ. ಇನ್ನು ಕೆಲವೊಮ್ಮೆ ಏನಾಗ್ತದೆ, ಆ ರಾಣಿ ಅಲ್ಲೇ ಸಂದಿನಲ್ಲಿ ಬೇರೆ ಕಡೆ ಹೋದಾಗ ಪೆಟ್ಟಿಗೆಗೆ ಹಾಕದಂತೆ ಎಲ್ಲ ನೊಣಗಳು ಕೂಡ ವಾಪಸ್ ಹೋಗ್ತಾ ಇರ್ತವೆ. ಆ ರಾಣಿ ನಮಗೆ ಕಣ್ಣಿಗೆ ಬಿದ್ದಿಲ್ಲ, ಆದ್ರೂ ನಾವು ತೆಗೆದು ಹಾಕ್ತಾ ಇರುವಾಗ ಆ ಗುಂಪಿನಲ್ಲಿ ಪೆಟ್ಟಿಗೆ ಒಳಗೆ ಬಂದ್ಬಿಟ್ಟಿದೆ ಅಂತ ಅಂದ್ರೆ ಉಳಿದ ಕೆಲಸಗಾರಗಳೆಲ್ಲ ತಂಪಾಡಿಗೆ ತಾವೇ ಒಳಗಡೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ರಾಣಿ ಒಳಗಡೆ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನು ಕೂಡ ನಾವು ಅದ್ರ ಮೇಲೆ ತಿಳ್ಕೊಳ್ಬಹುದು. ಹೀಗೆ ಮಾಡಿ ಆ ರಾಣಿ ಸಿಕ್ಕರೆ ಅದನ್ನೊಂದು ಪಂಜರದಲ್ಲಿ ಹಾಕಿ ಪೆಟ್ಟಿಗೆ ಒಳಗಡೆ ಇಡಿ, ಸಿಕ್ಕಿಲ್ಲ ಅಂದ್ರೂ ಹಾಗೆ ಆ ಗುಂಪಿನಲ್ಲಿ ಕೂಡ ಅದು ಬಂದಿರಬಹುದು. ಎಲ್ಲ ನೊಣಗಳು ಒಳಗಡೆ ಬಂದ ಮೇಲೆ ಅಂದ್ರೆ ಆ ಪೆಟ್ಟಿಗೆಯನ್ನು ನಾವು ಮುಚ್ಚಿ ಯಾವಾಗ ನಮಗೆ ರಾಣಿ ಬಂದಿದೆ ಅಂತ ಖಾತ್ರಿ ಆಗ್ತದೆ, ಆ ನಂತರ ಆ ಪೆಟ್ಟಿಗೆಯನ್ನ ಮುಚ್ಚಿ ರಾಣಿ ತಡೆ ಗೇಟ್ ಅನ್ನ ಒಳಗಡೆ ಹಾಕಿ ಯಾವ ಜಾಗದಲ್ಲಿ ಅದನ್ನ ಬಿಡ್ತಾ ಇದ್ದೀವಿ ಅದೇ ಜಾಗದಲ್ಲಿ ಈ ಪೆಟ್ಟಿಗೆಯನ್ನ ಸಾಯಂಕಾಲದವರೆಗೆ ಇರಿಸ್ಬೇಕು. ಅಂದ್ರೆ ಕತ್ತಲೆ ಆಗೋವರೆಗೂ, ಯಾಕಂದ್ರೆ ಕೆಲವು ನೊಣಗಳು ಹೊರಗಡೆ ಹೋಗಿರ್ಬೋದು ಆಹಾರ ಸಂಗ್ರಹಣೆಗೆ, ಅವೆಲ್ಲ ಗೂಡಿಗೆ ವಾಪಸ್ ಬರ್ತವೆ. ಬಂದ ನಂತರ ಕತ್ತಲೆ ಆದ ನಂತರ ಆ ಪೆಟ್ಟಿಗೆಯನ್ನ ತಗೊಂಡು ಬಂದು ನಮ್ಮ ಜಾಗದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಇರಿಸಿಕೊಳ್ಬಹುದು. ಈಗ ಅಲ್ಲಿ ತಗೊಂಡು ಬಂದು ಇರಿಸಿಕೊಂಡು ಆದ್ಮೇಲೆ ಅದರಲ್ಲಿರ್ತಕ್ಕಂಥ ತುಪ್ಪದ ಸಂಗ್ರಹಣೆ ಇರತಕ್ಕಂಥ ಭಾಗವನ್ನ ಕತ್ತರಿಸಿ ತೆಗೆದಿರ್ತೇವೆ. ಅದಕ್ಕೆ ಅವಕ್ಕೆ ತಕ್ಷಣಕ್ಕೆ ಆಹಾರ ಇರೋದಿಲ್ಲ. ನಾವು ಹೊಸದಾಗಿ ತಂದಂತ ಗೂಡಿಗೆ ಆಹಾರವನ್ನ ಅಥವಾ ಸಕ್ಕರೆ ಪಾಕವನ್ನ ಕೊಡಬೇಕಾಗ್ತದೆ. ಸಕ್ಕರೆ ಪಾಕವನ್ನ ಒಂದು ಭಾಗ ನೀರು ಒಂದು ಭಾಗ ಸಕ್ಕರೆ ಆ ನೀರಿನಲ್ಲಿ ಕರಗಿಸಿ ಅದನ್ನ ಈ ಜೇನು ಕುಟುಂಬಗಳಿಗೆ ಕೊಡಬೇಕಾಗ್ತದೆ. ಆಮೇಲೆ ಯಾವುದೇ ರೀತಿ ಇರುವೆಗಳಿಂದ ದಾಳಿ ಆಗಬಾರ್ದು ಅವಕ್ಕೆ, ಹಾಗೆ ಅದನ್ನ ಒಂದು ಸ್ಟ್ಯಾಂಡ್ ಮೇಲೆ ಇರಿಸ್ಬೇಕು. ಅಂದ್ರೆ ನಾವು ಹೊಸದಾಗಿ ತಂದಿರತಕ್ಕಂಥದ್ದು ಹೊಸ ಜಾಗಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಬಹಳ ಅನುಕೂಲಕರ ಆಗ್ತದೆ. ಆಮೇಲೆ ಸ್ವಲ್ಪ ದಿನಗಳ ಕಾಲ ರಾಣಿ ತಡೆ ಗೇಟ್ ಅನ್ನು ಕೂಡ ಹಾಕಬೇಕಾಗ್ತದೆ. ಸುಮಾರು ಒಂದು ವಾರ ಆಗ್ಬೋದು ಅಥವಾ 8-10 ದಿವಸ ಆಗ್ಬೋದು, ಅಷ್ಟು ದಿನದವರೆಗೆ ಆ ರಾಣಿ ತಡೆ ಗೇಟ್ ಅನ್ನ ಹಾಕಬೇಕು. ನಾವು ತಂದಿರತಕ್ಕಂಥ ಕುಟುಂಬ ಈ ಹೊಸ ಜಾಗಕ್ಕೆ ಇಲ್ಲಿಗೆ ಒಗ್ಗಿಕೊಂಡಿದೆ ಅಂತ ನಮಗೆ ಗೊತ್ತಾಗೋವರೆಗೂ ಈ ತಡೆ ಗೇಟ್ ಅನ್ನು ಹಾಕಬೇಕು ಅಂತ ಹೇಳ್ತೇವೆ. ಹೊಸ ಜಾಗಕ್ಕೆ ಇದು ಅಡ್ಜಸ್ಟ್ ಆಗಿದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗ್ತದೆ ಅಂತಂದ್ರೆ, ಜೇನುನೊಣಗಳ ಚಟುವಟಿಕೆ ಚೆನ್ನಾಗಿರ್ಬೇಕು. ಅವೆಲ್ಲ ಹೊರಗಡೆ ಹೋಗೋದು, ಆಹಾರ ತರತಕ್ಕಂಥದ್ದು, ಮಕರಂದವನ್ನು ಸಂಗ್ರಹಣೆ ಮಾಡ್ಕೊಂಡು ಬರೋದು, ಅಥವಾ ತಮ್ಮ ಕಾಲಿನಲ್ಲಿರ್ತಕ್ಕಂಥ ಪರಾಗದ ಬುಟ್ಟಿಗಳಲ್ಲಿ ಪರಾಗವನ್ನು ತುಂಬಿಕೊಂಡು ಬರ್ತಕ್ಕಂಥದ್ದು, ಈ ಚಟುವಟಿಕೆಗಳು ಕಂಡು ಬರ್ಬೇಕು ನಿಮಗೆ. ಆಮೇಲೆ ಆ ಪೆಟ್ಟಿಗೆ ಒಳಗಡೆ ಎರಿಯನ್ನ ಎತ್ತಿ ನೋಡಿದ್ರೆ ಹೊಸದಾಗಿ ಇಟ್ಟಿರ್ತಕ್ಕಂಥ ಮೊಟ್ಟೆಗಳು ಕಂಡು ಬರಬೇಕು. ಅಲ್ಲಿ ರಾಣಿ ಈಗಾಗಲೇ ಮೊಟ್ಟೆ ಇಡ್ಲಿಕ್ಕೂ ಕೂಡ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ತಿಳಿತದೆ. ಆವಾಗ ನಾವು ಆ ಗೇಟ್ ಅನ್ನ ತೆಗೆದು ಬಿಡಬಹುದು. ಈ ಗೇಟ್ ಅಂತಕ್ಕಂಥದ್ದನ್ನ ಕಾಯಂ ಆಗಿ ಅದು ಪರ್ಮನೆಂಟ್ ಆಗಿ ಆ ಪೆಟ್ಟಿಗೆಯಲ್ಲಿ ಇಡೋದು ಬೇಡ, ಅದು ಕೆಲಸಗಾರಗಳ ಓಡಾಟಕ್ಕೆ ಸ್ವಲ್ಪ ಅನಾನುಕೂಲ ಅಂತ ಆಗ್ತದೆ. ಪೆಟ್ಟಿಗೆ ಆ ಜಾಗಕ್ಕೆ ಹೊಂದ್ಕೊಂಡ ಮೇಲೆ ಆ ರಾಣಿ ತಡೆ ಗೇಟ್ ಅನ್ನ ತೆಗೆದು ಬಿಡಬಹುದು. ಸ್ವಾಭಾವಿಕವಾಗಿ ಅವುಗಳ ವಾಸಸ್ಥಾನವನ್ನು ಗುರುತಿಸಿ ಅಲ್ಲಿಂದ ನಮ್ಮ ಪೆಟ್ಟಿಗೆಗೆ ವರ್ಗಾವಣೆ ಮಾಡಿಕೊಳ್ತಕ್ಕಂಥದ್ದು ಒಂದು ವಿಧಾನ. ಇನ್ನೂ ಒಂದು ವಿಧಾನ ಏನಂತಂದ್ರೆ, ಜೇನು ಕುಟುಂಬಗಳು ಪಾಲಾಗತಕ್ಕಂಥ ಸಂದರ್ಭದಲ್ಲಿ ಈ ಪಾಲಾಗಿ ಬಂದಂತ ಭಾಗಗಳು ಎಲ್ಲ ಒಂದು ಮರದ ಕೊಂಬೆಗೋ ಅಥವಾ ಬೇರೆ ಎಲ್ಲೇನೋ ಬಂದು ಗುಂಪಾಗಿ ಕೂತಿರ್ತದೆ, ಅದನ್ನು ನಾವು ಸ್ವಾರ್ಮ್ ಕ್ಲಸ್ಟರ್ ಅಂತ ಹೇಳ್ತೇವೆ. ಪಾಲಾಗಿ ಬಂದಿರತಕ್ಕಂಥ ಗುಂಪು ಅಂತ ಗುಂಪುಗಳು ಕೂಡ ಕಂಡು ಬರ್ತವೆ ಅವಾಗವಾಗ, ಯಾಕಂದ್ರೆ ಅದು ಸ್ವಾಭಾವಿಕವಾಗಿ ಪಾಲಾಗತಕ್ಕಂಥ ಸಂದರ್ಭಗಳಲ್ಲಿ ಅಂತ ಪಾಲಾಗಿ ಬಂದಂತ ಗುಂಪು ಎಲ್ಲಾದರೂ ಮರದ ಕೊಂಬೆಗಳಲ್ಲಿ ಕಂಡು ಬಂದ್ರೆ ಅದನ್ನು ಕೂಡ ನಾವು ಪೆಟ್ಟಿಗೆಗೆ ತುಂಬಿಸ್ಕೊಳ್ಬಹುದು. ಈಗೆಲ್ಲ ಹೋಗಿ ನಾವು ಜಮೀನಲ್ಲಿ ಒಂದು ನೋಡ್ ಗುಂಪಾಗಿ ಕೂತಿರೋದು ಕಾಣ್ತದೆ, ಹಾಗೆ ಇರ್ತಕ್ಕಂಥ ಗುಂಪು ಅದು ಯಾಕೆ ಅಲ್ಲಿ ಕೂತಿರ್ತದೆ ಅಂತ ಅಂದ್ರೆ, ಮೊದಲಿನ ವಾಸಸ್ಥಾನದಿಂದ ಪಾಲಾಗಿ ಬಂದು ಇಲ್ಲಿ ಕೂತಾದ ಮೇಲೆ ಇಲ್ಲಿಂದ ಕೆಲಸಗಾರ ನೊಣಗಳು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಗೂಡನ್ನು ಕಟ್ಕೊಳ್ಳಿಕ್ಕೆ ಹೊಸ ಜಾಗವನ್ನ ಹುಡುಕ್ತಾ ಇರ್ತವೆ. ಹೊಸ ಜಾಗ ಹುಡುಕುವಾಗ ಬೇರೆ ಬೇರೆ ಕಡೆ ಎಲ್ಲ ದಿಕ್ಕಿನಲ್ಲೂ ಹೋಗಿ ನೋಡ್ಕೊಂಡು ಬಂದಿರ್ತವೆ ಜಾಗಗಳನ್ನ. ಆಮೇಲೆ ಆ ಜಾಗಗಳಲ್ಲಿ ಯಾವುದು ಉತ್ತಮ ಅಂತ ತೀರ್ಮಾನ ಮಾಡಬೇಕು. ಒಂದಕ್ಕೊಂದು ಸಮೂಹನ ನಡೆಸ್ಕೊಳ್ತವೆ, ಒಂದು 10-12 ಸ್ಕೌಟ್ ಬೀಸ್ ಅಂತ ಹೇಳ್ತೇವೆ ಆ ಜಾಗ ಹುಡುಕ್ಲಿಕ್ಕೆ ಹೋದಂತವು, ಅವೆಲ್ಲ ಬಂದು ಅವುಗಳಲ್ಲೇ ಸಮೂಹನ ಅಥವಾ ಚರ್ಚೆ ತರ ನಡೆದಾಗ ತಾನು ನೋಡ್ಕೊಂಡ್ ಬಂದಿದ್ ಜಾಗ ಹೇಗಿದೆ, ಇನ್ನೊಂದು ನೋಡ್ಕೊಂಡು ಬಂದಿದ್ ಜಾಗ ಹೇಗಿದೆ ಅಂತ. ಹಾಗೇನಾದ್ರೂ ಆದ್ರೆ ಏನ್ ಮಾಡ್ತೇವೆ, ಒಂದು ಮತ್ತೆ ಎರಡು ನೋಡ್ಕೊಂಡು ಬಂದಿದ್ದು ಇನ್ನೊಂದು ಮೂರನೇ ಜೇನುನೊಣ ಇರ್ತದೆ, ಅದು ಒಂದು ಜಾಗ ನೋಡ್ಕೊಂಡ್ ಬಂದಿರ್ತದೆ. ಒಂದು ಮತ್ತು ಎರಡು ಸೇರ್ಕೊಂಡು ಆ ಮೂರನೇ ಜೇನುನೊಣ ಯಾವ್ದನ್ನ ಸೂಚಿಸ್ತಾ ಇದೆ ಆ ಜಾಗವನ್ನು ಕೂಡ ಇವು ಎರಡು ಹೋಗಿ ಅಲ್ಲಿಗೆ ಭೇಟಿ ಕೊಟ್ಟು ತಾವು ನೋಡ್ಕೊಂಡು ಬಂದಿದ್ದಕ್ಕಿಂತ ಈ ಮೂರನೇ ಜೇನುನೊಣ ಹೇಳ್ತಕ್ಕಂಥದ್ದು ಸೂಕ್ತವಾಗಿದೆಯಾ ಅಂತ ನೋಡ್ಕೊಂಡು ಬರ್ತವೆ. ಹೀಗೆ ಒಂದಕ್ಕೊಂದು ತಾವು ನೋಡಿದ್ದಕ್ಕಿಂತ ಬೇರೆಯವ್ರು ನೋಡಿದ್ ಹೇಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತವೆ. ಹೀಗೆಲ್ಲ ಪರಿಶೀಲನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತವೆ, ಈ ಜಾಗ ಸೂಕ್ತವಾಗಿದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಎಲ್ಲ ಒಟ್ಟಾಗಿ ಹಾರ್ಕೊಂಡು ಅಲ್ಲಿಗೆ ಹೋಗ್ತವೆ. ಅಂದ್ರೆ ಒಂದು ಒಮ್ಮತದ ತೀರ್ಮಾನ ಆಗ್ತದೆ. ಆದ್ರೆ ಯಾವಾಗ್ಲೂ ಕೂಡ ಈ ಒಮ್ಮತದ ತೀರ್ಮಾನ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ಮೂರು ನಾಲ್ಕು ಜೇನುನೊಣಗಳು ಇರ್ತವೆ, ಐದು ಜೇನುನೊಣಗಳು, ಅವು ತಾವು ನೋಡ್ಕೊಂಡು ಬಂದಿದ್ದೆ ಚೆನ್ನಾಗಿದೆ ಜಾಗ ಅಂತ ಇರ್ಬೋದು. ಅವಾಗ ಏನ್ ಮಾಡ್ತಾವು, ತಾವು ನೋಡ್ಕೊಂಡು ಬಂದ ಜಾಗಕ್ಕೆ ಹೋಗ್ಬೇಕು ಅಂತ ಆ ದಿಕ್ಕನ್ನ ಸೂಚಿಸುವ ಒಂದು ನೃತ್ಯವನ್ನ ಮಾಡ್ತಾ ಇರ್ತವೆ. ಆ ಗುಂಪಿನಲ್ಲಿ ಇರ್ತಕ್ಕಂತ ಉಳಿದ ನೊಣಗಳು ಅವು ಯಾವ ತಾವು ಹೋಗಿ ಆ ಜಾಗವನ್ನು ನೋಡಿರಲ್ಲ, ಆದ್ರೆ ಇವು ಏನ್ ಇಂಡಿಕೇಟ್ ಮಾಡ್ತವೆ, ಒಂದು ನೃತ್ಯವನ್ನ ಮಾಡ್ತವೆ, ತಮ್ ನೋಡಿದಂತ ಜಾಗ ಚೆನ್ನಾಗಿದೆ ಅಂತ. ಅದೇ ತರ ನೃತ್ಯವನ್ನ ಮಾಡ್ತಕ್ಕಂಥವು ಆ ನೊಣದ ಸಪೋರ್ಟರ್ಗಳಂತ ಆಗ್ತವೆ. ಅದು ಏನು ಹೇಳ್ತಾ ಇದೆ, ಆ ದಿಕ್ಕಿಗೆ ಹೋಗ್ಬೋದು ಅಂತ. ಹೀಗೆ ಒಂದು ಐದಾರು ರೀತಿಯ ನೃತ್ಯಗಳು ಮೊದ್ಮೊದ್ಲು ಕಂಡು ಬರ್ತವೆ. ಆಮೇಲೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗ್ತದೆ. ಐದು ಗುಂಪಿದ್ದು ನಾಲ್ಕಾಗ್ತದೆ, ನಾಲ್ಕಿದ್ದು ಮೂರಾಗ್ತದೆ, ಮೂರಿದ್ದು ಎರಡಾಗ್ತದೆ, ಎರಡಿದ್ದು ಒಂದಾಗ್ಬಿಡ್ತದೆ ಕೊನೆಗೆ. ಅಂದ್ರೆ ಕೆಲವು ತಾವೇನ್ ನೋಡ್ಕೊಂಡು ಬಂದಿದ್ವ ಜಾಗ, ಆ ಜಾಗಕ್ಕೆ ಹೋಗೋಣ ಅಂತ ಏನ್ ಹೇಳ್ತಾ ಇರ್ತವೆ ಅದನ್ನ ಬಿಟ್ಬಿಡ್ತವೆ, ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಸೇರ್ಕೊಳ್ತವೆ. ಆದ್ರೆ ಕೆಲವೊಮ್ಮೆ ಏನಾಗ್ಬೋದು, ಐದಿದ್ದು ನಾಲ್ಕಾಗೋದು, ನಾಲ್ಕಿದ್ದು ಮೂರಾಗೋದು, ಮೂರಿದ್ದು ಎರಡಾಗೋದು, ಆ ಎರಡಾದ್ಮೇಲೆ ಅಲ್ಲಿಗೆ ನಿಂತು ಬಿಡ್ತದೆ. ಎರಡಿದ್ದು ಒಂದಾಗದೇ ಇಲ್ಲ, ಎರಡು ಪ್ರತ್ಯೇಕ ಗುಂಪುಗಳ ತರ ಆಗ್ಬಿಡ್ತದೆ. ಒಂದು ಒಂದು ದಿಕ್ಕನ್ನ ಸೂಚನೆ ಮಾಡ್ತದೆ, ಇನ್ನೊಂದು ಗುಂಪು ಇನ್ನೊಂದು ದಿಕ್ಕನ್ನ ಸೂಚನೆ ಮಾಡ್ತಾ ಹೋಗ್ತದೆ. ಕೊನೆಗೆ ಏನಾಗ್ತದೆ, ಒಂದು ಗುಂಪು ಆ ದಿಕ್ಕಿಗೆ ಹಾರ್ತದೆ, ಇನ್ನೊಂದು ಗುಂಪು ಈ ಕಡೆ ಹಾರ್ಕೊಂಡು ಹೊರಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದ್ರೆ ಆ ಗುಂಪಿನಲ್ಲಿ ಇರ್ತಕ್ಕಂಥ ಒಂದೇ ಒಂದು ರಾಣಿ ಇರ್ತದೆ. ಹೀಗೆ ಹೊರಟಾಗ ಈ ರಾಣಿ ಯಾವ ಗುಂಪಿನ ಕಡೆ ಹೋಗ್ತದೋ ಅವಾಗ ಉಳಿದ ಇನ್ನೊಂದು ದಿಕ್ಕಿಗೆ ಹೊರಟಂತವು ಆ ರಾಣಿ ಸೇರಿದ ಗುಂಪಿಗೆ ಬಂದು ಸೇರ್ಕೊಂಡು ಬಿಡ್ತವೆ. ಅಂದ್ರೆ ಅವು ಈ ಕಡೆ ಹೋಗ್ಬೇಕು ಅಂತ ಹೇಳ್ತಿದ್ವು, ಉತ್ತರದ ಕಡೆ ಹೋಗ್ಬೇಕು ಅಂತಿದ್ವು, ಆದ್ರೆ ರಾಣಿ ದಕ್ಷಿಣ ಕಡೆ ಹೊರಟಂತ ಗುಂಪನ್ನ ಸಪೋರ್ಟ್ ಮಾಡ್ದಂಗಾಯ್ತು, ಅವು ಉತ್ತರ ಕಡೆ ಹೊರಟಂತವು ವಾಪಸ್ ಬಂದು ಅವು ಈ ದಕ್ಷಿಣದ ಕಡೆ ಹೊರಟ ಗುಂಪನ್ನ, ಕೊನೆಗೆ ಒಂದೇ ಗುಂಪಾಗ್ತದೆ. ಅಲ್ಲಿ ಹೋಗಿ ಹೊಸ ಜಾಗದಲ್ಲಿ ತಮ್ಮ ಗೂಡನ್ನು ಕೊಟ್ಕೊಂಡು ಅವು ಇರ್ತವೆ. ಹಾಗಾಗಿ ಈ ತೀರ್ಮಾನವನ್ನು ತಗೊಳ್ಳಿಕ್ಕೆ ಅವಕ್ಕೆ ಬೇಕಾದಂತ ಸಮಯ ಕೆಲವೊಮ್ಮೆ ಕೆಲವೇ ಗಂಟೆಗಳಲ್ಲಿ ಈ ತೀರ್ಮಾನವನ್ನ ತಗೊಂಡ್ಬಿಡ್ತವೆ. ಇನ್ನು ಕೆಲವೊಮ್ಮೆ ಈ ತೀರ್ಮಾನ ತಗೊಳ್ಳಿಕ್ಕೆ ಅವು ನಾಲ್ಕೈದು ದಿವಸ ಸಮಯನೂ ಕೂಡ ಬೇಕಾಗ್ತದೆ. ಹಾಗಾಗಿ ಏನಾಗ್ತದೆ, ನಾವೆಲ್ಲೋ ಕಾಫಿ ಗಿಡದಲ್ಲಿ ಟೊಂಗೆಯಲ್ಲಿ ಬಂದು ಕೂತಿದೆ ಅಂತ ನೋಡ್ತಾ ಇರ್ತೀವಿ. ಆಯ್ತು ಹೋಗಿ ಪೆಟ್ಟಿಗೆ ತಗೊಂಬಂದು ಹಿಡಿಯೋಣ ಅಂತ ಅದನ್ನ ವರ್ಗಾವಣೆ ಮಾಡ್ಕೊಳ್ಳೋಣ ಅಂತ ಇರ್ತೀವಿ. ನಾವು ಹೋಗೋಷ್ಟರಲ್ಲಿ ಕೆಲವೊಮ್ಮೆ ಹೊರಟೋಗ್ಬಿಟ್ಟಿರ್ತಾವ ಅವು, ಇಲ್ಲಾಂದ್ರೆ ಕೆಲವೊಮ್ಮೆ ಎರಡು ಮೂರು ದಿವಸನೂ ಕೂಡ ಇರ್ತದೆ. ಅಂತ ಎಲ್ಲಾದರೂ ಆ ಸ್ವಾರ್ಮ್ ಕ್ಲಸ್ಟರ್ ಪಾಲಾಗಿ ಬಂದಂತ ಗುಂಪು ನಮಗೆ ಕಂಡು ಬಂದ್ರೆ ಆದಷ್ಟು ಬೇಗ ಅದನ್ನ ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೊಳ್ಬೇಕು. ಹಾಗಿದ್ರೆ ಇದನ್ನು ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ನಮ್ಮಲ್ಲಿ ಈಗಾಗಲೇ ಚೆನ್ನಾಗಿರೋ ಜೇನು ಪೆಟ್ಟಿಗೆ ಇದ್ರೆ ಅದರಿಂದ ಒಂದು ಎರಿಯನ್ನ ಫ್ರೇಮ್ ಸಮೇತ ತಕ್ಕೊಳ್ಳೋದು, ಈಚೆಗೆ ಅದ್ರ ಮೇಲೆ ಇರತಕ್ಕಂಥ ನೊಣಗಳನ್ನ ಅದರಲ್ಲೇ ಕೊಡೆ ಬಿಡೋದು. ಬರೀ ಆ ಎರಿಯನ್ನ ತಗೊಂಡು ಕ್ಲಸ್ಟರ್ ಬಂದು ಕೂತಿರ್ತದೆ, ಗುಂಪು ಬಂದು ಕೂತಿರ್ತದೆ, ಆ ಗುಂಪಿನ ಹತ್ರ ಹೋಗಿ ಈ ಈ ಚೌಕಟ್ಟನ್ನ ಈ ಫ್ರೇಮ್ ಅನ್ನ ಅದಕ್ಕೆ ತಗಲುವ ಹಾಗೆ ಹಿಡ್ಕೊಂಡ್ರೆ ಆ ಎಲ್ಲ ಜೇನುನೊಣಗಳು ಅದ್ರ ಮೇಲೆ ಬಂದು ಕೂತ್ಕೊಳ್ತವೆ. ಇದರಲ್ಲಿ ಮೊಟ್ಟೆ ಮರಿಗಳು ಇರೋದ್ರಿಂದ ಅದು ಒಂದು ರೀತಿಯ ಆಕರ್ಷಣೆ, ಅವಕ್ಕೆ ಎಲ್ಲ ಬಂದು ಅದರ ಮೇಲೆ ಕೂತ್ಕೊಳ್ತವೆ. ಅದನ್ನ ಪೆಟ್ಟಿಗೆ ಒಳಗಡೆ ಇಟ್ಟುಕೊಂಡು ನಾವು ನಮ್ಮ ಜಾಗಕ್ಕೆ ತಗೊಂಡು ಬರಬಹುದು. ಇದು ಒಂದು ವಿಧಾನ. ಆಮೇಲೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಈಗ ನಮ್ಮ ಕಡೆ ಯಾವುದು ಇಲ್ಲ, ಹೊಸದಾಗಿ ಖಾಲಿ ಪೆಟ್ಟಿಗೆ ಇದೆ, ನಮ್ಮ ಹತ್ರ ಯಾವುದು ಪೆಟ್ಟಿಗೆ ಮೊದಲಿಂದ ಇಲ್ಲ ನಮ್ಮಲ್ಲಿ ಅಂತ ಆದ್ರೆ, ಅವಾಗ್ಲೂ ಕೂಡ ನಾವು ಏನಾದ್ರೂ ಒಂದು ಮೇಣದ ಹಾಳೆಗೆ ಒಂದಷ್ಟು ಸಕ್ಕರೆ ಪಾಕನ್ನೇ ಮೆತ್ಕೊಂಡು ಅದನ್ನೇ ತಗೊಂಡು ಏನು ಗುಂಪು ಇರ್ತದೆ ಆ ಗುಂಪು ಹತ್ರ ಹೋಗಿ ಹಿಡ್ಕೊಳ್ಬಹುದು. ಅಥವಾ ಸಣ್ಣ ಕೊಂಬೆ ಇದ್ರೆ ಆ ಪೆಟ್ಟಿಗೆನೆ ಕೆಳಗಡೆ ಹಿಡ್ಕೊಂಡು ಒಂದು ಜೋರಾಗಿ ಆ ಕೊಂಬೆಯನ್ನ ಅಲುಗಾಡಿಸೋದು, ಅಂದ್ರೆ ಜರ್ಕ್ ಕೊಡೋದು ಅಂತ ಹೇಳ್ತೇವೆ, ಹಿಂಗೆ ಅಲುಗಾಡಿಸಿದ್ರೆ ಆ ಪೂರ್ತಿ ಕ್ಲಸ್ಟರ್ ಪೆಟ್ಟಿಗೆ ಒಳಗಡೆ ಬೀಳ್ತದೆ. ಅದನ್ನ ತಗೊಂಡು ನಾವು ಫ್ರೇಮ್ಗಳಿಗೆ ಮೇಣದ ಹಾಳೆಗಳನ್ನ ಕೊಟ್ಟು ಅದಕ್ಕೆ ಮತ್ತೆ ಆಹಾರ ಕೊಟ್ಟು ರಾಣಿ ತಡೆ ಗೇಟನ್ನು ಅಳವಡಿಸಿಕೊಂಡು ನಮ್ಮ ಜಾಗದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇದು ಇನ್ನೊಂದು ವಿಧಾನ ನಾವು ಜೇನು ಕುಟುಂಬಗಳನ್ನ ಪಡ್ಕೊಳ್ಳಿಕ್ಕೆ. ಇನ್ನು ಮೂರನೇ ವಿಧಾನ ಅಂತ ಅಂದ್ರೆ ಪೆಟ್ಟಿಗೆಗಳಿಗೆ ಆಕರ್ಷಣೆ ಮಾಡ್ತಕ್ಕಂಥದ್ದು. ಹೀಗೆ ಪಾಲಾಗಿ ಬರ್ತಕ್ಕಂಥ ಕುಟುಂಬಗಳನ್ನ, ಅವು ಏನು ಮರದ ಕೊಂಬೆ ಮೇಲೆ ಬಂದು ಹೀಗೆ ಕೂತ್ಕೊಳ್ತಿದ್ವಲ್ಲ, ಅಂತ ಕುಟುಂಬಗಳನ್ನ, ಅಂತಹ ಪಾಲಾಗಿ ಬಂದಂತ ಕುಟುಂಬಗಳನ್ನ ನಾವು ನಮ್ಮ ಪೆಟ್ಟಿಗೆಗೆನೆ ವರ್ಗಾವಣೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಏನ್ ಮಾಡಬಹುದು, ಜೇನು ಪೆಟ್ಟಿಗೆಗಳಿಗೆನೆ ಮೇಣವನ್ನು, ಜೇನು ಮೇಣನೆ ಸ್ವಲ್ಪ ಬಿಸಿ ಮಾಡಿಕೊಂಡು ಒಳಗಡೆ ಸ್ವಲ್ಪ ಮೇಣವನ್ನು ಉಜ್ಜಿ ಆ ಫ್ರೇಮ್ಗಳಿಗೂ ಹಾಕಿ ಪೆಟ್ಟಿಗೆ ಒಳಭಾಗದಲ್ಲಿ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಮೇಣವನ್ನು ಉಜ್ಜಿ ಹಾಗೆ ಪೆಟ್ಟಿಗೆಯನ್ನಿಟ್ರೆ ಅದಕ್ಕೂ ಅವು ಬಂದು ಒಳಗಡೆ ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಈ ರೀತಿ ಪೆಟ್ಟಿಗೆಗಳನ್ನ ಎಲ್ಲಿ ಇಡಬೇಕು, ಕಾಡಿನಲ್ಲಾದ್ರೂ ಇಡ್ಬೋದು, ಅಥವಾ ಜಮೀನುಗಳಲ್ಲಿ ಬದುಗಳಲ್ಲಿ ಎಲ್ಲಿ ನೆರಳು ಇರ್ತದೆ ಅಂತ ನೆರಳಿರ್ತಕ್ಕಂಥ ಸ್ಥಳಗಳಲ್ಲಿ ಈ ಪೆಟ್ಟಿಗೆಗಳನ್ನ ಇಡಬಹುದು. ಆದರೆ ಕೆಲವು ಸಂದರ್ಭದಲ್ಲಿ ಅಲ್ಲಿ ಪೆಟ್ಟಿಗೆಯನ್ನು ಇಡಲಿಕ್ಕೆ ರಕ್ಷಣೆ ಇಲ್ಲದೆ ಇದ್ರೆ ಕೆಲವು ಕಡೆ ಏನ್ ಮಾಡ್ತಾರೆ, ಈ ಮಣ್ಣಿನ ಮಡಕೆಗಳನ್ನ ಕೂಡ ಉಪಯೋಗಿಸ್ತಾರೆ. ಅಂದರೆ ಮಣ್ಣಿನ ಮಡಕೆಗಳಿಗೇನೆ ಒಳಗಡೆ ಮೇಣವನ್ನು ಉಜ್ಜಿ ಪಕ್ಕದಲ್ಲಿ ಒಂದೆರಡು ಮೂರು ಸಣ್ಣ ರಂಧ್ರಗಳನ್ನು ಮಾಡೋದು ಮಾಡಿ ಹಾಗೆ ಅಲ್ಲಲ್ಲೇ ನೆರಳಿರೋ ಜಾಗದಲ್ಲಿ ಬೇಲಿಗಳಲ್ಲಿ ಅದನ್ನು ಬೋರ್ಲ್ ಹಾಕಿ ಇಟ್ಬಿಡೋದು. ಮಣ್ಣಿನ ಮಡಿಕೆಯ ಒಳಭಾಗದಲ್ಲಿ ಮೇಣವನ್ನು ಮೆತ್ತಿರ್ತೇವೆ, ಸೈಡ್ನಲ್ಲಿ ಪಕ್ಕದಲ್ಲಿ ರಂಧ್ರಗಳನ್ನು ಮಾಡಿರ್ತೇವೆ, ಅದನ್ನು ಬೋರ್ಲ್ ಹಾಕಿ ಇಟ್ಟರೆ ಹೊಸದಾಗಿ ಜಾಗವನ್ನು ಹುಡುಕಿಕೊಂಡು ಪಾಲಾಗಿ ಬಂದ ಕುಟುಂಬಗಳಿರ್ತವೆ, ಅವು ಅಲ್ಲಿ ಬಂದು ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಆಮೇಲೆ ಪೆಟ್ಟಿಗೆಗೆ ವರ್ಗಾವಣೆ ಮಾಡಿಕೊಳ್ಳೋದು ಬಹಳ ಸುಲಭದಲ್ಲಿ ಆಗ್ತದೆ. ಇನ್ನು ಕೆಲವು ಜೇನು ಕೃಷಿಕರಲ್ಲಿ ಒಂದು ಪ್ರಾಕ್ಟೀಸ್ ಇದೆ, ಅದು ಏನಂತಂದ್ರೆ ಈ ಮೇಣವನ್ನು ಸವರುವಾಗ ಚಕ್ಕೆ ಮರದ ಎಲೆಗಳನ್ನೇ ತಗೊಂಡು ಅವನ್ನ ಒಂದು ಬಂಡಲ್ ತರ ಮಾಡ್ಕೊಳ್ತಾರೆ, ಒಂದು ಕಟ್ ಮಾಡಿಕೊಂಡು ಆ ಎಲೆಗಳನ್ನ ಮಧ್ಯಕ್ಕೆ ಕತ್ತರಿಸೋದು. ಕತ್ತರಿಸಿ ಈ ಕರಗಿರ್ತಕ್ಕಂಥ ಮೇಣದಲ್ಲಿ ಆ ಎಲೆಯ ಕತ್ತರಿಸಿದ ಭಾಗವನ್ನ ಅದರಲ್ಲಿ ಅದ್ದಿ ಅದರ ಮುಖಾಂತರ ಮೇಣವನ್ನ ಈ ಪೆಟ್ಟಿಗೆಗಳಿಗೆ ಸವರ್ತಾರೆ. ಹೀಗೆ ಮಾಡಿದ್ರೆ ಹೆಚ್ಚು ಆಕರ್ಷಣೆಗೆ ಒಳಗೊಂಡು ಪೆಟ್ಟಿಗೆಗಾಗ್ಲಿ ಅಥವಾ ಮಡಕೆಗಾಗ್ಲಿ ಜೇನು ಬರ್ತವೆ ಅಂತ ಒಂದು ಜೇನು ಕೃಷಿಕರಲ್ಲಿ ಪದ್ಧತಿ ಇದೆ, ಅದನ್ನು ಕೂಡ ಮಾಡಬಹುದು. ಈ ವಿಧಾನ ಬಿಟ್ಟರೆ ಇನ್ನು ಕುಟುಂಬಗಳನ್ನು ಪಡ್ಕೊಳ್ಳಿಕ್ಕೆ ಇರೋದು ಅಂತ ಅಂದ್ರೆ ಬೇರೆ ಈಗಾಗಲೇ ಇರತಕ್ಕಂಥ ಜೇನು ಕೃಷಿಕರಲ್ಲಿ ಅವರು ತಮ್ಮಲ್ಲಿ ಇರತಕ್ಕಂಥ ಹೆಚ್ಚುವರಿ ಕುಟುಂಬಗಳನ್ನ ಮಾರಾಟ ಮಾಡ್ತಿರ್ತಾರೆ, ಅವರಿಂದ ಖರೀದಿಸಿ ಪಡ್ಕೊಳ್ಬಹುದು. ಆದ್ರೆ ಈ ಬೇರೆ ಬೇರೆ ವಿಧಾನಗಳು ಹೇಳ್ತಾ ಹೋದಾಗ ಈಗ ಮೊದಲನೇ ವಿಧಾನ ಏನಿದೆ, ಸ್ವಾಭಾವಿಕ ವಾಸಸ್ಥಾನಗಳಿಂದ ವರ್ಗಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಆದ್ರೆ ಒಂದ್ ರೀತಿ ನಮಗೆ ಅಲ್ಲಿ ಜೇನು ಕುಟುಂಬಗಳು ಉಚಿತವಾಗಿ ಸಿಕ್ಕಂಗಾಗ್ತದೆ, ಆದ್ರೆ ಅಲ್ಲಿ ಆ ನೈಸರ್ಗಿಕ ವಾಸಸ್ಥಾನಗಳನ್ನ ನಾವೇ ಸ್ವಲ್ಪ ಹಾಳು ಮಾಡ್ದಂಗೆ ಕೂಡ ಆಗ್ತದೆ. ಅದಕ್ಕೆ ಎಲ್ಲಿ ಸಾಧ್ಯನೋ ಅಲ್ಲಿ ಆ ಜೇನು ಕುಟುಂಬಗಳನ್ನ ತಗೊಂಡ ನಂತರ ಅದು ಮೊದಲಿನ ಯಾವ ಸ್ಥಿತಿಯಲ್ಲಿತ್ತೋ ಅದೇ ಸ್ಥಿತಿಯಲ್ಲಿ ಇರೋ ರೀತಿ ಮಾಡಿದ್ರೆ ಮುಂದೆ ಇನ್ನೊಂದು ಜೇನು ಕುಟುಂಬ ಅಲ್ಲಿ ಬರಬಹುದು, ಅವುಗಳ ಸ್ವಾಭಾವಿಕ ವಾಸಸ್ಥಾನವನ್ನ ಸಾಧ್ಯವಾದಷ್ಟು ಹಾಳುಗೆಡುವುದೇ ಇದ್ರೆ ಒಳ್ಳೆಯದು ಒಂದು. ಆಮೇಲೆ ಇನ್ ಎರಡನೇ ವಿಧಾನ ಏನ್ ಹೇಳಿದೆ, ಅಲ್ಲಿ ಏನು ಅನುಕೂಲತೆ ಅಂದ್ರೆ ಅಲ್ಲಿ ನಾವು ಯಾವ್ದು ವಾಸಸ್ಥಾನವನ್ನ ಹಾಳುಗೆಡುವಂತ ಸಾಧ್ಯತೆ ಇಲ್ಲ. ಆದ್ರೆ ನಮ್ಗೆ ಯಾವಾಗ್ಲೂ ಆ ರೀತಿಯ ಕುಟುಂಬಗಳು ಆ ಸ್ವಾರ್ಮ್ಸ್ ಆ ತರ ಬಂದು ಕೂತವ ನಮಗೆ ಕಾಣ್ತವೆ ಅಂತ ಗ್ಯಾರಂಟಿನೂ ಕೂಡ ಇರೋದಿಲ್ಲ. ಆಮೇಲೆ ಇನ್ನು ಈ ಪೆಟ್ಟಿಗೆಗಳಿಗೆ ಅಥವಾ ಮಣ್ಣಿನ ಮಡಕೆಗಳಿಗೆ ಅಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಹೇಳಿದೆ, ಇದರಲ್ಲಿ ಯಶಸ್ಸು ಯಾವ್ದ್ರ ಮೇಲೆ ಆಧಾರಿತ ಆಗ್ತದೆ ಅಂತ ಅಂದ್ರೆ ಅಲ್ಲಿ ಸ್ವಾಭಾವಿಕವಾಗಿ ಇರ್ತಕ್ಕಂಥ ಜೇನುನೊಣಗಳ ಪಾಪ್ಯುಲೇಷನ್ ಅಂತ ಹೇಳ್ತೇವೆ, ಸ್ವಾಭಾವಿಕವಾಗಿ ಎಷ್ಟು ಕುಟುಂಬಗಳಿದ್ದಾವೆ ಆ ಪ್ರದೇಶದಲ್ಲಿ ಅದರ ಮೇಲೆ ನಿರ್ಧಾರ ಆಗ್ತದೆ. ನಾವು ಕೆಲವು ಎಕ್ಸ್ಪೆರಿಮೆಂಟ್ ಗಳನ್ನು ತಗೊಂಡಿದ್ವಿ ಈ ಕಕ್ಕಬ್ಬೆ ಏರಿಯಾದಲ್ಲಿ ಅಥವಾ ಸೂರ್ಲಬ್ಬಿ ಏರಿಯಾ ಹಾಗೆ ತಿತಿಮತಿ ಈ ತರ ಬೇರೆ ಬೇರೆ ಏರಿಯಾಗಳಲ್ಲಿ ಇಟ್ಟಾಗ ನಮಗೆ ಕಕ್ಕಬ್ಬೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು 10 ಪೆಟ್ಟಿಗೆಗಳನ್ನು ಇಟ್ಟರೆ 9 ಪೆಟ್ಟಿಗೆಗಳಲ್ಲಿ ಬಂದು ಸೇರ್ಕೊಂಡ್ವು. ಹಾಗೆ ಮಣ್ಣಿನ ಮಡಿಕೆಗಳನ್ನ ಸೂರ್ಲಬ್ಬಿ ಅಂತ ಜಾಗದಲ್ಲಿ ಇಟ್ಟಾಗ ಅಲ್ಲೂ ಕೂಡ 10 ಮಣ್ಣಿನ ಮಡಿಕೆಗಳನ್ನ ಇಟ್ಟರೆ 10 ಕೂಡ ಬಂದಂತ ನಿದರ್ಶನಗಳಿದ್ದಾವೆ. ಹಾಗೆ ತಿತಿಮತಿ ಸೆಟ್ಟಿಗೇರಿ ಈ ಪ್ರದೇಶಗಳಲ್ಲಿ ನಾವು 10 ಮಣ್ಣಿನ ಮಡಿಕೆಗಳು 10 ಪೆಟ್ಟಿಗೆಗಳನ್ನ ಇಟ್ಟಾಗ ಅದರಲ್ಲಿ ಸುಮಾರು 3 ಮತ್ತು 4 ಮಾತ್ರ ಜೇನು ಕುಟುಂಬಗಳು ಬಂದು ಸೇರ್ಕೊಂಡಿದ್ವು. ಅಂದ್ರೆ ಅಲ್ಲಿಯ ಸ್ವಾಭಾವಿಕವಾಗಿ ಇರತಕ್ಕಂಥ ಕುಟುಂಬಗಳ ಸಂಖ್ಯೆ ಹೆಚ್ಚಿದ್ರೆ ಹೆಚ್ಚು ಹೆಚ್ಚು ಕುಟುಂಬಗಳನ್ನ ಸುಲಭದಲ್ಲಿ ಪಡ್ಕೊಳ್ಬಹುದು, ಇನ್ನ ಜೇನು ಕುಟುಂಬಗಳನ್ನ ಕೊಂಡ್ಕೊಳ್ತಕ್ಕಂಥದ್ದು. ಈಗ ಸದ್ಯದಲ್ಲಿ ಜೇನು ಕುಟುಂಬಗಳನ್ನ ತಾವೇ ಪಾಲು ಮಾಡಿ ಮಾರಾಟ ಮಾಡ್ತಕ್ಕಂಥ ಕೃಷಿಕರ ಸಂಖ್ಯೆ ಕಡಿಮೆ ಇದೆ, ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಹಾಗಾಗಿ ಎಲ್ಲೋ ದೂರ ಪ್ರದೇಶದಿಂದ ಒಮ್ಮೊಮ್ಮೆ ಕೊಂಡ್ಕೊಂಡು ಬಂದಾಗ ಅವು ನಮ್ಮ ಪ್ರದೇಶಕ್ಕೆ ಸೂಕ್ತವಾಗಿ ಹೊಂದಿಕೊಳ್ಳದೇ ಇರಬಹುದು, ಅದು ಒಂದು ಇದರಲ್ಲಿ ಇರ್ತಕ್ಕಂಥ ಅನಾನುಕೂಲತೆ. ಎಲ್ಲೋ ನಮ್ಮ ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥ ಜೇನು ಕುಟುಂಬಗಳಾದ್ರೆ ನಮ್ಮ ಪ್ರದೇಶಕ್ಕೆ ಚೆನ್ನಾಗಿ ಒಗ್ಗಿಕೊಳ್ತವೆ, ಒಳ್ಳೆ ಇಳುವರಿಯನ್ನು ಕೊಡ್ತವೆ. ಹಾಗಾಗಿ ಹತ್ತಿರದಲ್ಲೇ ಎಲ್ಲಾದರೂ ಜೇನು ಕುಟುಂಬಗಳಿದ್ರೆ ಅವನ್ನ ಕೊಂಡ್ಕೊಳ್ಬಹುದು. ಕೊಂಡ್ಕೊಳ್ಳುವಾಗ ಏನು ಎಚ್ಚರಿಕೆಯನ್ನು ವಹಿಸಬೇಕು, ಅಲ್ಲಿಯ ರಾಣಿಯ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ರಾಣಿ ತುಂಬಾ ವಯಸ್ಸಾಗಿರಬಾರ್ದು, ಹೆಚ್ಚು ಮೊಟ್ಟೆ ಇಡತಕ್ಕಂಥ ಸಾಮರ್ಥ್ಯ ಇರಬೇಕು. ಇವನ್ನೆಲ್ಲ ಕೊಂಡ್ಕೊಳ್ಳುವಾಗ ಹೇಗೆ ಗುರುತಿಸ್ಕೋಬೇಕು ಅಂತ ಆದ್ರೆ ಅದು ಯಾವ ರೀತಿ ಇಟ್ಟಿರ್ತದೆ ಮೊಟ್ಟೆಗಳನ್ನ ಅನ್ನೋದನ್ನು ಕೂಡ ನೋಡ್ಬೇಕು. ಅದು ಬಹಳ ಚಿಕ್ಕ ವಯಸ್ಸಿನ ರಾಣಿ ಇದ್ರೆ ಮೊಟ್ಟೆಗಳನ್ನ ಇಡುವಾಗ ಯಾವುದೇ ಕೋಶಗಳು ಖಾಲಿ ಇರೋದಿಲ್ಲ, ಎಲ್ಲ ಕಡೆ ಮೊಟ್ಟೆಗಳನ್ನ ಇಟ್ಕೊಂಡು ಬಂದಿರ್ತದೆ. ಅದೇ ಸ್ವಲ್ಪ ವಯಸ್ಸಾದಂತ ರಾಣಿ ಆದ್ರೆ ಮಧ್ಯ ಮಧ್ಯೆ ಸ್ವಲ್ಪ ಮೊಟ್ಟೆಗಳು ಕಾಣೋದಿಲ್ಲ ಅಂದ್ರೆ ಇದಕ್ಕೇನ್ ಹೇಳ್ತೇವೆ, ಚದುರಿದಂತೆ ಇರ್ತಕ್ಕಂಥ ಸ್ಕ್ಯಾಟರ್ಡ್ ಬ್ರೂಡ್ ಅಂತ. ಅಲ್ಲಲ್ಲಿ ಗ್ಯಾಪ್ಗಳಿರ್ತದೆ, ಮಧ್ಯ ಒಂದೊಂದ್ ಸೆಲ್ ಖಾಲಿ ಇರ್ತವೆ, ಇನ್ನೊಂದ್ ಸೆಲ್ ಅಲ್ಲಿ ಮೊಟ್ಟೆ ಇರ್ತದೆ, ಇನ್ನೊಂದ್ ಸೆಲ್ ಅಲ್ಲಿ ಮರಿ ಹುಳು ಇರ್ತದೆ, ಇನ್ನೊಂದ್ ಸೆಲ್ ಅಲ್ಲಿ ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಹೀಗೆ ಅಲ್ಲಲ್ಲಿ ಚದುರಿದಂತೆ ಆ ಮರಿಗಳು ಕಂಡು ಬಂದ್ರೆ ರಾಣಿಗೆ ವಯಸ್ಸಾಗಿದೆ ಅಂತ ಅಂದಾಜ್ ಮಾಡ್ಬೇಕಾಗ್ತದೆ. ಆ ರಾಣಿಯನ್ನು ನೋಡಿನೂ ಕೂಡ ತೀರ್ಮಾನವನ್ನು ಮಾಡಬಹುದು, ಇದೇನು ಹೊಸ ರಾಣಿನ ಅಥವಾ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥದ್ದ ಅಂತ. ಹೊಸ ರಾಣಿ ಇದ್ರೆ ಒಂದು ರೀತಿಯ ಹೊಳೆಯುವ ಖರ್ಜೂರದ ಬಣ್ಣ ಇರಬೇಕು ರಾಣಿಗೆ. ಆಮೇಲೆ ಆ ರೆಕ್ಕೆಗಳಲ್ಲಿ ಯಾವುದೇ ಸ್ಕ್ರಾಚಸ್ ಅಥವಾ ಏನಾದ್ರೂ ಡ್ಯಾಮೇಜ್ ಆ ತರದ್ದು ಯಾವುದು ಕಾಣಬಾರ್ದು. ಹಳೇದಾದ್ರೆ ಬರ್ತಾ ಬರ್ತಾ ಆ ರೀತಿಯ ಡ್ಯಾಮೇಜ್ ಅದು ಇದು ಕಾಣ್ತವೆ. ಆಮೇಲೆ ಇನ್ನೊಂದು ಅಂಶ, ರಾಣಿ ಹಳೇದಾಗ್ತಾ ಆಗುತ್ತಾ ಅದರ ಹೊಟ್ಟೆ ತುಂಬಾ ಉದ್ದಕ್ಕೆ ಇರ್ತದಲ್ಲ, ಅದು ಸ್ವಲ್ಪ ಸಂಕೋಚನ ಕೊಂಡಂಗೆ ಕಾಣ್ತಾ ಇರ್ತದೆ. ಹೊಸ ರಾಣಿ ಆದ್ರೆ ಹಾಗೆ ಇರೋದಿಲ್ಲ. ಈ ಎಲ್ಲ ಅಂಶಗಳ ಮೇಲೆ ಇದು ರಾಣಿ ಹೊಸದ ಅಥವಾ ಹಳೆಯದ ಅಂತಾನು ಕೂಡ ತಿಳ್ಕೊಳ್ಬಹುದು. ಯಾಕಂದ್ರೆ ಕೊಂಡುಕೊಳ್ಳುವಾಗ ಈ ಎಲ್ಲ ಅಂಶಗಳನ್ನ ಗಮನಿಸಿ ಜೇನು ಕುಟುಂಬಗಳನ್ನ ಪಡ್ಕೊಳ್ಬಹುದು. ಇವು ಜೇನು ಕುಟುಂಬಗಳನ್ನ ಪಡ್ಕೊಳ್ಳಿಕ್ಕೆ ಇರ್ತಕ್ಕಂತ ಬೇರೆ ಬೇರೆ ವಿಧಾನಗಳು. ನೋಡಿ, ಜೇನು ಸಾಕಾಣಿಕೆಯಲ್ಲಿ ಬರೀ ಜೇನು ಕುಟುಂಬಗಳನ್ನ ಒಂದು ಕಡೆಗೆ ಸೇರಿಸುವ ಕೆಲಸ ಇದೆಯಲ್ಲ, ಅದು ಒಂಥರ ಜಾಣತನವನ್ನ ಒಳಗೊಂಡಿದೆ ಮತ್ತು ಆಸಕ್ತಿದಾಯಕವಾದ ಸಂಗತಿ. ಇಲ್ಲಿವರೆಗೆ ಜೇನು ಕುಟುಂಬಗಳನ್ನ ಹೇಗೆ ಸೇರಿಸಬೇಕು, ಜೇನು ನೊಣಗಳ ಚಲನ ವಲನಗಳನ್ನ ಗಮನಿಸಿಕೊಂಡು ಹೇಗೆ ಕೆಲಸಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು ಡಾಕ್ಟರ್ ಕೆಂಚಾರೆಡ್ಡಿ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಕೆಳಗರೆ, ಇದುವರೆಗೆ ಜೇನು ಕುಟುಂಬಗಳನ್ನ ಸೇರಿಸುವ ವಿಚಾರದಲ್ಲಿ ಏನು ಅಂಶಗಳನ್ನ ಗಮನಿಸಬೇಕನ್ನೋದ್ರ ಬಗ್ಗೆ ಮಾತನಾಡಿದವರು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು. ಅವರ ಸಂಖ್ಯೆ ಹೀಗಿದೆ: 9880063811 9880063811. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇದುವರೆಗೂ ಜೇನು ಕುಟುಂಬಗಳನ್ನು ಸೇರಿಸುವ ಕುರಿತು ಸಲಹೆಗಳನ್ನು ನೀಡಿದವರು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು. ಕೇಳುಗರೆ, ನಾಳೆ ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆ 200006, ಎಸ್ಟಿಡಿ ಕೋಡ್ 08272. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಫರ್ನಿಚರ್ ತಗೊಳ್ಳಕ್ಕೆ ಈ ರೀತಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಮಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟ್ಟಿ. ಆದಿಶಕ್ತಿ ಟ್ಯುಟೋರಿಯಲ್ಸ್, ದೊಡ್ಡಟ್ಟಿ ಚೌಕಿ, ವಿರಾಜ್ಪೇಟೆ. ಇಲ್ಲಿ ಪಿಯುಸಿ ಫೇಲ್ ಅಥವಾ 10ನೇ ತರಗತಿ ಉತ್ತೀರ್ಣರಾದ 17 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ನೇರವಾಗಿ ದ್ವಿತೀಯ ಪಿಯುಸಿಗೆ ಖಾಸಗಿಯಾಗಿ ನೋಂದಾಯಿಸಿ ದೈನಂದಿನ ಶಿಕ್ಷಣ ಪಡೆಯಲು ಅವಕಾಶ. ಉತ್ತಮ ಶಿಕ್ಷಣ ಹಾಗೂ ಫಲಿತಾಂಶಕ್ಕಾಗಿ ಸಂಪರ್ಕಿಸಿ ಆದಿಶಕ್ತಿ ಟ್ಯುಟೋರಿಯಲ್ಸ್, ದೊಡ್ಡಟ್ಟಿ ಚೌಕಿ, ವಿರಾಜ್ಪೇಟೆ. ಮೊಬೈಲ್ 9845475241. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿನ ಹಟ್ಟಿಹೊಳೆ ಹಮ್ಮಿಹಾಲ ಮಧ್ಯೆ ಕಟ್ಟುತ್ತಿರುವ ಕಾಂಕ್ರೀಟ್ ರಸ್ತೆ ಮತ್ತು ಸೇತುವೆ ಕೆಲಸನ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಬಮ್ಮೋರ್ ಸಿಂಗ್ ಮೀನಾವು ಖುದ್ದಾಗಿ ಭೇಟಿ ಕೊಟ್ಟು ನೋಡ್ದು. ಪ್ರಗತಿ ಹಂತದಲ್ಲಿರುವ ಸೇತುವೆ ಕೆಲಸನ ಆದಷ್ಟು ಬೇಗ ಮುಗಿಸೋಕು, ಈ ರಸ್ತೆಯಲ್ಲಿ ಒಂದು ಸೇತುವೆ ಕೆಲಸ ಮುಗ್ದುಟ್ಟು ಮತ್ತೊಂದು ಸೇತುವೆ ಕಟ್ಟುವ ಕೆಲಸನ ಆದಷ್ಟು ಬೇಗ ಮುಗಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅವಕಾಶ ಮಾಡಿಕೊಡಕುತ್ತ ಪಂಚಾಯತ್ ರಾಜ್ ಇಲಾಖೆನ ಸಹಾಯಕ ಕಾರ್ಯಪಾಲ ಇಂಜಿನಿಯರ್ಗೆ ಸೂಚನೆ ಕೊಟ್ಟಳು. ಇದೇ ಹೊತ್ತಲ್ಲಿ ಮುಖ್ಯಪಟ್ಟವು ಹಾಜರಿದ್ದು ಪೊನ್ನಂಪೇಟೆಯಲ್ಲಿ ಬಸರಿ ಹೆಣ್ಮಕ್ಕ ಹಂಗೆ ಮಕ್ಕಳ ಅಪ್ಪ ಒಂದರಿಗೆ ಪೌಷ್ಟಿಕತೆಯಲ್ಲಿ ಅಭಿವೃದ್ಧಿನ ಕುರಿತಂಗೆ ಮಾಹಿತಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ತರಾವರಿ ಪೌಷ್ಟಿಕಾಹಾರದ ಪ್ರದರ್ಶನ ಏರ್ಪಾಡಾಗಿತ್ತು. ಜಿಲ್ಲೆಯಲ್ಲಿಡೀ ದಿನದ ದಿನಕ್ಕೆ ಆರಿದ್ರ ನಕ್ಷತ್ರದ ಮಳೆನ ರಭಸ ಜೋರಾಗ್ತಾನೆ ಉಟ್ಟು ಜಿಲ್ಲೆನ ಹೊಳೆ ತೋಡುಗ ಎಲ್ಲ ತುಂಬಿ ಉಕ್ಕಿ ಹರಿತಾವಳು. ಇಂದು ಬೆಳಿಗ್ಗೆ 8 ಗಂಟೆಗೆ ಆಕೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 45.16 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದುಟ್ಟು ಮಡಿಕೇರಿ ತಾಲೂಕಿಗೆ 74.30, ವಿರಾಜಪೇಟೆ ತಾಲೂಕಿಗೆ 31.32, ಹಾಗೆ ಸೋಮಾರಪೇಟೆ ತಾಲೂಕಿಗೆ 29.87 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದ ವರದಿಯಾಟು. ಹಾರಂಗಿ ಜಲಾಶಯದ ನೀರು ಗರಿಷ್ಠ ಮಟ್ಟ 2859 ಅಡಿಗ. ಇಂದಿನ ನೀರಿನ ಮಟ್ಟ 2855.24 ಅಡಿಗ. ಕಳೆದ ವರ್ಷ ಇಂದಿನ ದಿನ 2841.99 ಅಡಿ ನೀರಿತ್ತು. ವಿರಾಜಪೇಟೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮತ್ತೆ ಮಾರಾಟ ಮಾಡ್ತಿರೋ ಕುರಿತು ಅಂಗಡಿಗಳ ನೋಡ್ದು. ಸುಮಾರು 5 ಕೆಜಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಹಂಗೆ ಪ್ಲಾಸ್ಟಿಕ್ ಕವರ್ಗಳ ವಶಕ್ಕೆ ತಕೊಂಡು 600 ರೂಪಾಯಿ ದಂಡ ಹಾಕೊಳ್ಳೋ. ಹಂಗೆ ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ 6 ಕೆಜಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಹಂಗೆ ಪ್ಲಾಸ್ಟಿಕ್ ಕವರ್ಗಳ ವಶಕ್ಕೆ ತಕೊಂಡು 1200 ರೂಪಾಯಿ ದಂಡ ಹಾಕೊಳ್ಳುತ್ತಾ ನಗರಸಭೆಯ ಪೌರಾಯುಕ್ತರು ಮಾಹಿತಿ ಕೊಟ್ಟಳು. ಹೊದ್ದೂರು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಎ ಅಬ್ದುಲ್ಲಾವ್ಕೆ ಸರ್ವತೋಮ ಸೇವಾ ಪುರಸ್ಕಾರ ಇನಾಮ್ ಬಂದುಟ್ಟು. ಒಳ್ಳ ಸೇವೆ ಮಾಡಿದ ಸರ್ಕಾರಿ ನೌಕರರಿಗೆ ಕೊಡುವ ಇನಾಮ್ ಅಬ್ದುಲ್ಲಾವ್ಕೆ ಸಿಕ್ಕಿಟ್ಟು. ಚೆಟ್ಟಳಿನ ಕೇಂದ್ರೀಯ ತೋಟಗಾರಿಕಾ ಕೇಂದ್ರದಲ್ಲಿ ಬೇರೆ ಬೇರೆ ತರಹದ ಬೆಣ್ಣೆಹಣ್ಣು ಮಾಡಹಗಲಕಾಯಿ ಕಾರ್ಯಾಗಾರ ಹಂಗೆ ಕ್ಷೇತ್ರೋತ್ಸವ ಕಾರ್ಯಕ್ರಮ ನಡೆದು ಕೇಂದ್ರದ ಸಂಶೋಧಿತ ತಳಿಗಾದ ಆರ್ಕಾ ಸುಪ್ರೀಂ, ದೇಶ ವಿದೇಶದಲ್ಲಿ ಹೆಸರು ಪಡೆದ ಹ್ಯಾಸ್ ಅವಕಡೋ ಸೇರಿದಂಗೆ 80ಕ್ಕೂ ಜಾಸ್ತಿ ಹಂಗೆ 7 ವಿದೇಶಿ ಬೆಣ್ಣೆಹಣ್ಣಿನ ತಳಿಗ ಮತ್ತೆ ಕೇಂದ್ರದ ಆರ್ಕಾ ಭಾರತ್ ಸೇರಿ 30ಕ್ಕೂ ಜಾಸ್ತಿ ಮಾಡಹಗಲಕಾಯಿನ ಪ್ರದರ್ಶನಕ್ಕೆ ಮಡಗಿದ್ದು. ಚೆಟ್ಟಳಿನ ತೋಟಗಾರಿಕಾ ಕೇಂದ್ರದಲ್ಲಿ ಬೆಳೆಸಿದ ಮ್ಯಾಂಗೋಸ್ಟೀನ್, ಗಜನಿಂಬೆ, ಸ್ಟಾರ್ ಆ್ಯಪಲ್, ಸ್ಟಾರ್ ಫ್ರೂಟ್, ಕಿತ್ತಳೆ, ಸೀತಾಫಲ, ಚಕೋತ ಹಂಗೆ ಸುಮಾರು ಥರದ ಹಣ್ಣು ಹಂಪಲುಗಳೊಟ್ಟಿಗೆ ಟೈಕ್ರೋಡರ್ಮ ಅಳುಬು ಬೀಜ ಸೇರಿದಂಗೆ ಹಣ್ಣಿಗೆ ಬಂದು ಹಾಳು ಮಾಡುವ ಸುಮಾರು ಥರದ ಹುಳಗಳ ಪ್ರದರ್ಶನಕ್ಕೆ ಮಡಗಿದ್ದು. ಜಿಲ್ಲೆಯ ರೈತರೊಟ್ಟಿಗೆ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಹಾಸನ, ವೈನಾಡು, ಮೈಸೂರು, ಕೇರಳ, ತಮಿಳುನಾಡಿಂದ ಬಂದ ರೈತರು ಮಾಹಿತಿನ ಪಡ್ಕೊಂಡು. ಮಡಿಕೇರಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಪರಿವೀಕ್ಷಕರಾಗಿರುವ ಅಶ್ವಿನಿ ಅವಕೆ ತೆರಿಗೆ ಸೇವಾ ಇನಾಮ್ ಸಿಕ್ಕಿಟ್ಟು. ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ GST ದಿನಾಚರಣೆಯಲ್ಲಿ ಮುಖ್ಯಮಂತ್ರಿಗ ಈ ಇನಾಮನ ಕೊಟ್ಟಳು. ಅಶ್ವಿನಿಯು ಮಡಪ್ಪಾಡಿ ಸಂಜೀವ ಅವರ ಹೆಣ್ಣು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 8ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಪಂಚಾಯತಿ ಸಭಾಬಾಡಿ ನಡೆದೇ ಇದ್ದ ಸಮಿತಿನ ಸದಸ್ಯ ಕಾರ್ಯದರ್ಶಿ ಹಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಸಿ ಸತೀಶ್ ಅವರು ತಿಳಿಸಿದಳು. ಪೆರಾಜೆ ಗ್ರಾಮ ಪಂಚಾಯತಿನ ಕಡೆಯಿಂದ ಪಯಸ್ವಿನಿ ಹೊಳೆಗೆ ಕಿಂಡಿ ಅಣೆಕಟ್ಟು ಮತ್ತು ತಡೆಗೋಡೆ, ಸೇತುವೆ, ರಸ್ತೆ ಹಂಗೆ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪೆರಾಜೆ ಗ್ರಾಮ ಪಂಚಾಯತಿನ ಸಭಾಬಾಡಿಯಲ್ಲಿ ಏರ್ಪಾಡಾಟು. ಮಡಿಕೇರಿ ತಾಲೂಕಿನ ಹೋಬಳಿವಾರು ಪೌತಿ ವಾರಸ್ ತಾರೀಕಿನ ಖಾತೆ ಆಂದೋಲನ ಇದೇ ತಿಂಗಳ ತಾರೀಕು 7ಕ್ಕೆ ನಾಪೋಕುಲ್ಲಿ, 11ಕ್ಕೆ ಸಂಪಾಜಲಿ, ಹಂಗೆ ತಾರೀಕು 14ಕ್ಕೆ ಮಡಿಕೇರಿಯಲ್ಲಿ ಪೌತಿ ಖಾತೆ ಆಂದೋಲನ ನಡೆದಿತ್ತ ತಾಲೂಕಿನ ತಹಶೀಲ್ದಾರ್ PS ಮಹೇಶ್ ಅವರು ತಿಳಿಸಿದರು. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ECHS ಪಾಲಿಕ್ಲಿನಿಕ್ಲಿ ಪ್ರತಿ ವಾರದ ಬುಧವಾರ ಮತ್ತು ಶನಿವಾರ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ ಡಾಕ್ಟರ್ಗಿದ್ದಾವೆ. ಹಂಗೆ ಬಾಕಿ ದಿನಗಳಲ್ಲಿ ರೊಟೀನ್ ಮದ್ದನ ಕೊಟ್ಟವೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಐಗೂರು, ಎಸಳೂರು ಮತ್ತು ಬಿಳಿಗೀರಲಿರುವ ಮಸಾಲೆ ಮಂಡಳಿನ ಇಲಾಖೆಯ ನರ್ಸರಿಯಲ್ಲಿ ಒಳ್ಳ ಗುಣಮಟ್ಟದ ಏಲಕ್ಕಿ ಹಂಗೆ ಒಳ್ಳೆ ಮೆಣಸಿನ ಗಿಡನ ಕೊಟ್ಟವೆ. ಅವಶ್ಯ ಇರುವ ಜಿಲ್ಲೆಯ ರೈತರು ಇದರ ಪ್ರಯೋಜನ ಪಡ್ಕೊಳಕತ್ತ ಸಂಬಾರ ಮಂಡಳಿನ ಸಹಾಯಕ ನಿರ್ದೇಶಕರು ತಿಳಿಸಿದಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ LED, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ.

ಮಡಿಕೇರಿ. ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಭಾರತ ಸ್ಕೌಟ್ಸ್ ಪಿಂಜ ಗೈಡ್ಸ್ ಜಿಲ್ಲಾ ಸಂಸ್ಥೆರ ಆದನೆಲೆ ಇಕ್ಕಾಯ್ತು. ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲ ಪಿಂಜ ಸಂಸ್ಥೆರ ಪೋಷಕಂಗ ಆಯ್ತುಳ್ಳ ಥಾವರ್ ಚಂದ್ ಗೆಹ್ಲೋಟ್ ರೈಂಗಳ ಮಡಿಕೇರಿ ಹೋಟೆಲ್ ಮಯೂರ ಸಭಾಬಾಡಲ ಕಂಡಿತ್ತು ಗೌರವ ಒಪ್ಪಚಿಟ್ಟಿತು. ಈ ಸಂದರ್ಭದ ಜಿಲ್ಲಾಧಿಕಾರಿ ಪಿಂಜ, ಕೊಡಗು ಜಿಲ್ಲೆಯ ಭಾರತ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆರ ಅಧ್ಯಕ್ಷ ಡಾ ಬಿಸಿ ಸತೀಶ್ ಪಿಂಜ, ಪೊಲೀಸ್ ವರಿಷ್ಠಾಧಿಕಾರಿ, ಸಂಸ್ಥೆಯ ಉಪಾಧ್ಯಕ್ಷ